ನಮ್ಮ ಕೇರಿಗೆ ಬಂದಾರೀಗ, ನಮ್ಮ ಕೇರಿಗೆ ಬಂದಾರೀಗ, ನಮ್ಮ ಕೇರಿಗೆ ಬಂದಾರೀಗ, ನಮ್ಮ ಕೇರಿಗೆ ಬಂದಾರೀಗ. ಸರಿಯ ಕಂಬಳಿ ಗದ್ದಿಗೆ ಓಡಿ, ಸರಿಯ ಕಂಬಳಿ ಗದ್ದಿಗೆ ಓಡಿ, ಸರಿಯ ಕಂಬಳಿ ಗದ್ದಿಗೆ ಓಡಿ, ಓಡಿ ತಂದು ಕೊಡುವೆ ಗಂಧ ಗೆಳೆವಾ. ಗಂಧನಾದ್ರು ಧರಿಸ್ತೇನೆ, ಗಂಧನಾದ್ರು ಧರಿಸ್ತೇನೆ, ಗಂಧನಾದ್ರು ಧರಿಸ್ತೇನೆ, ಗಂಧನಾದ್ರು ಧರಿಸ್ತೇನೆ, ವೀಳ್ಯನಾದ್ರು ತರಿಸ್ತೇನೆ, ವೀಳ್ಯನಾದ್ರು ತರಿಸ್ತೇನೆ, ವೀಳ್ಯನಾದ್ರು ತರಿಸ್ತೇನೆ, ವೀಳ್ಯನಾದ್ರು ತರಿಸ್ತೇನೆ. ಬಂದ ಕಾರ್ಯ ಹೇಳೆ ಅಮ್ಮಯ್ಯ, ಕುಂಚರದ ಕೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ, ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಏ ಕುಂಚರದ ಕುಂಚರದ ಕೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ನಮ್ಮೂರ ಗೌಡನ ಮಗಳು ನೀರಿಗೆ ಹೋಗುವಾಗ, ನಮ್ಮೂರ ಗೌಡನ ಮಗಳು ನೀರಿಗೆ ಹೋಗುವಾಗ, ನಮ್ಮೂರ ಗೌಡನ ಮಗಳು ನೀರಿಗೆ ಹೋಗುವಾಗ, ನಮ್ಮೂರ ಗೌಡನ ಮಗಳು ನೀರಿಗೆ ಹೋಗುವಾಗ, ಕಟ್ಟೆ ಕಲ್ಲಾಗಿ ಬಂದು ಅಡಗಟ್ಟಿ ದುಡುಗ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ಗೊಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕಟ್ಟೆ ಕಲ್ಲಾಗಿ ಬಂದು ಅಡಗಟ್ಟು ಹೊತ್ತಿಗೆ, ಕಟ್ಟೆ ಕಲ್ಲಾಗಿ ಬಂದು ಅಡಗಟ್ಟ ಹೊತ್ತಿಗೆ, ಕಟ್ಟೆ ಕಲ್ಲಾಗಿ ಬಂದು ಅಡಗಟ್ಟ ಹೊತ್ತಿಗೆ, ಕಟ್ಟೆ ಕಲ್ಲಾಗಿ ಬಂದು ಅಡಗಟ್ಟ ಹೊತ್ತಿಗೆ. ಹೊನ್ನಾಳಿ ಒಳಿಯಾಗಿ ಹರಿದಾಳು ಉಡುಗೆ, ಹೊನ್ನಾಳಿ ಒಳಿಯಾಗಿ ಹರಿದಾಳು ಉಡುಗೆ, ಹೊನ್ನಾಳಿ ಒಳಿಯಾಗಿ ಹರಿದಾಳು ಉಡುಗೆ, ಹೊನ್ನಾಳಿ ಒಳಿಯಾಗಿ ಹರಿದಾಳು ಉಡುಗೆ. ಕುಂಚರದ ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ, ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ, ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ. ಅಡ್ಡ ಏರಿಯಾಗಿ ಬೆಳೆದಾನು ಹುಡುಗ, ಅಡ್ಡ ಏರಿಯಾಗಿ ಬೆಳೆದಾನ ಹುಡುಗ, ಅಡ್ಡ ಏರಿಯಾಗಿ ಬೆಳೆದಾನ ಹುಡುಗ, ಅಡ್ಡ ಏರಿಯಾಗಿ ಬೆಳೆದಾನ ಹುಡುಗ. ಕುಂಚರದ ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ ಎಲ್ಲರ ಜಾಣೆ, ಕುಚಲಾದ ರಂಬೆ ಕೇಳೆ. ಕುಂಚರದ ಗೊಂಬೆ ಕೇಳೆ. ಇದುವರೆಗೂ ಶಿವಲಿಂಗಪ್ಪ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಸಮಯ 5:45 ಆಗಲಿದೆ.

आने वाले समय में भी अपनी सभी सीमाओं पर हम अपना प्रभुत्व बनाए रखेंगे। भविष्य के युद्ध में सफलता पाने के लिए उच्च प्रशिक्षण, आधुनिक हथियार, सामान और मल्टी डोमेन ऑपरेशंस में लड़ने की क्षमता बेहद जरूरी है। आधुनिकीकरण और पुनर्गठन की दिशा में कई ठोस कदम उठाए गए हैं। इमरजेंसी और फास्ट ट्रैक प्रोक्योरमेंट के तहत सेना की काबिलियत में काफी इजाफा हुआ है। साथ ही साथ तीनों सेनाओं के एकीकरण के प्रयास भी प्रगति पर है। देश की सीमाओं से दूर संयुक्त राष्ट्र मिशन्स में हमारा योगदान एक जिम्मेदार और प्रोफेशनल आर्मी शक्ति के रूप में देखा जाता है। मुझे गर्व है कि हमारे वीर सैनिक दुनिया के सर्वाधिक चुनौतीपूर्ण इलाकों में भी सराहनीय कार्य कर रहे हैं। आने वाले चुनौतियों से मुकाबला करने के लिए ऑपरेशनल कारगरता बनाए रखना हमारी सर्वोच्च प्राथमिकता रहेगी, लेकिन इसके साथ साथ राष्ट्र निर्माण के प्रति हम अपने वचन पे कायम रहेंगे। कोविड महामारी की इस लड़ाई में भारतीय सेना देशवासियों की कोई भी सहायता के लिए सदैव तैयार रहेगी। पिछले 2 सालों में भारतीय सेना ने अपने भूतपूर्व सैनिकों और इनके परिजनों की परेशानियों को दूर करने के लिए भरपूर प्रयास किए हैं। दूर दराज के ग्रामीण इलाकों में हमने अपनी पहुंच और मजबूत की है। इन प्रयासों से हम काफी भूतपूर्व सैनिकों को पेंशन संबंधी लाभ दिला सके हैं। ये अभियान आगे भी जारी रहेगा। सेना की कामयाबी में हमारी फैमिलीज और परिजनों का एक बहुत बड़ा हाथ है। सैनिकों के परिवार उनकी ताकत है। उनका त्याग और बलिदान किसी दृष्टि से कम नहीं है। मैं सभी सैन्य परिवारों से कहना चाहूंगा कि हम अब सबके आभारी हैं। आपकी बदौलत ही हम अपने कर्तव्यों को निभाने में, चुनौतियों का सामना करने में कामयाब रहे हैं। भारतीय सेना के प्रति राष्ट्र के अटूट विश्वास पर हमें गर्व है और इसको बनाए रखना हमारा फर्ज है। मैं आश्वस्त हूं कि तेजी से उभरते भारत की आकांक्षाओं को पूरा करने में हमारा सैन्य चरित्र, जो कि धर्मनिरपेक्षता, दृढ़ अनुशासन और सैन्य कुशलता पर आधारित है, हमें और मजबूत करेगा। मुझे पूरा विश्वास है कि आने वाले समय में अपनी क्षमता और भी मजबूत करते हुए भारतीय सेना उन्नति के पथ पर सदैव अग्रसर रहेगी। जय हिंद। On the eve of Indian Army Day, you were listening to a message by the Chief of Army Staff, General M.M. Narvane. Param Vishisht Seva Medal, Ati Vishisht Seva Medal, Sena Medal, Vishisht Seva Medal, ADC. Bhartiya Thal Sena Divas ki Purva Sandhya par, abhi aap, Bhartiya Thal Sena Adhyaksh, General M.M. Narvane, Param Vishisht Seva Medal, Ati Vishisht Seva Medal, Sena Medal, विशिष्ट सेवा मेडल एडीसी का संदेश सुन रहे थे। ये कार्यक्रम आकाशवाणी के दिल्ली केंद्र से प्रसारित किया गया। ಇದುವರೆಗೆ 74ನೇ ಸೇನಾ ದಿನದ ಮುನ್ನಾ ದಿನದಂದು ಭಾರತೀಯ ಸೇನಾ ಮುಖ್ಯಸ್ಥರಾದ ಜನರಲ್ ಮನೋಜ್ ಮುಕುಂದ್ ನರವಣೆ ಅವರಿಂದ ಸಂದೇಶ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ.